ಒಂದು ಆಂಬುಲೆನ್ಸ್ ಗಳು ಉಚಿತವಾಗಿ ಬಿಟ್ಟಿದ್ದೀವಿ ಮೇಡಮ್, ಸರ್ಕಾರಿ ಹಾಸ್ಪಿಟಲ್ ಹತ್ರ ಇರ್ತವೆ, ಯಾರೇ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು. ಈಗ ಅನಾಥ ಬಾಡಿಗಳೆಲ್ಲ ನಾವೇ ಡಿಸ್ಪ್ಯೂಟ್ ಮಾಡ್ತಾ ಇದೀವಿ. ಈಗ ನಮ್ಮಲ್ಲಿ ಆಲ್ರೆಡಿ ನಮ್ಮ ವೃದ್ಧಾಶ್ರಮದಲ್ಲಿ 370 ಜನ ಸತ್ತಿದ್ದಾರೆ ಮೇಡಮ್ ನಮ್ಮಲ್ಲಿ. ಈಗ ಕೆಲವರು ಏನಾಗ್ತಾರೆ, ಇವಾಗ ಅದೇ ಇಲ್ಲಿ 55 ಜನ ಇದಾರೆ, ಅಲ್ಲೂ 60 ಜನ ಇದಾರೆ, ಒಟ್ಟಿಗೆ 100-110 ಜನ ಮೇಂಟೈನ್ ಮಾಡ್ತಾ ಇದೀವಿ ಮೇಡಮ್ ನಾವೀಗ. ಈಗ ನಮ್ಮಲ್ಲಿ ಏನ್ ಗೊತ್ತಾ ಮೇಡಮ್ ಅನ್ಸುತ್ತೆ ನಾಗಣ್ಣವರೇ, ಸಾರ್ಥಕ ಅಂತ ಅನ್ಸುತ್ತಾ? ಹೌದು ಮೇಡಮ್, ಖುಷಿ ನನಗೆ. ಬೇರೆ ನಮಗೆ ಬೇರೆ ಯಾವುದೇ ಹ್ಯಾಬಿಟ್ ಇಲ್ಲ ಮೇಡಮ್. ಈಗ ಆ ಕಡೆ ಈ ಕಡೆ ಹೋಗೋದು, ಬೇರೆ ಇದು ಮಾಡೋದು ಏನಿಲ್ಲ. ನನಗೆ ಸೇವೆನೇ ಒಂದು ಇದು, ಯಾವಾಗಲೂ ನಮ್ಮ ಕನಸು ಮನಸ್ಸಿನಲ್ಲಿ. ಊರಲ್ಲಿ ಏನ್ ಹೇಳ್ತಾರೆ ನಿಮ್ಮ ಈ ಸೇವೆಗೆ? ಅದೇ ಈಗ ಗೊತ್ತಲ್ಲ ಮೇಡಮ್, ಕೆಲವರು ಏನೋ ಹೇಳ್ತಾರಲ್ಲ, ಆಗ ಈಗ ಗಾದೆ ವೇದ ಸುಳ್ಳಾದ್ರೂ ಗಾದೆ ಮಾತು ಸುಳ್ಳಾಗಲ್ಲ ಅಂತ. ಕೆಲವು ಗಾದೆ ಮಾತು ನಿಜ ಆಗುತ್ತೆ ಮೇಡಮ್, ನಾನು ನೋಡಿಬಿಟ್ಟಿದ್ದೀನಿ ಎಷ್ಟೋ ಸಲ ಗಾದೆ ಮಾತುಗಳು ನಿಜ ಆಗುತ್ತೆ. ಕೆಲವರು ಹೇಳ್ತಾರೆ, ಹೇಳ್ತಾ ಇರ್ತಾರೆ ಕೆಲವ್ರು ನಮ್ಗೆ, ಓ ನೀನೊಬ್ಬ ದೇಶ ಉದ್ಧಾರ ಮಾಡ್ತೀಯ, ನಿನ್ಗೆ ಏನಕ್ಕೆ ಬೇಕು, ಸುಮ್ಮನೆ ಇರೋದು ಬಿಟ್ಟು ಸಂಬಳ ತಗೋತೀಯ, ಆರಾಮಾಗಿ ಇದು ಮಾಡ್ಕೊಂಡು. ಈಗ ಏನು ಮಾಡ್ತಾರೆ, ಕೆಲವರು ಕೀಟ್ಲೆಗಳಿರ್ತಾರೆ ನಮ್ಮ ಮಗನಿಗೆ ಹೇಳ್ಕೊಡೋದು, ನಿಮ್ಗೆ ಯಾಕೆ ಕೇವಿಲ್ವಾ, ನೀವು ಯಾಕೆ ಮಾಡಬೇಕು, ನೀವು ಅದರಿಂದ ಏನಾಗಬೇಕು, ಏನು ಆದಾಯ ಇರ್ಬೋದು ನೀವು ಮಾಡ್ತೀರ ಅಂತಾರೆ. ಕೆಲವ್ರು ಹೇಳ್ತಾರೆ ಜೇನು ಬಿಚ್ಚಿ ಇರ್ತಾರ, ತುಪ್ಪ ನೆಕ್ದಂಗೆ ಇರ್ತಾರ. ನಿಜವಾಗ್ಲೂ ಇಲ್ಲ ಮೇಡಮ್, ಕೆಲವ್ ನಾವಂತೂ ಬೇರೆಯವ್ರ ಮಾತು ಇರ್ಬೋದು ನಿಜ ಇರ್ಬೋದು, ನಾವಂತೂ ಒಂದು ನೆಕ್ಕದಾಗಲಿ ಅದಾಗಲಿ ಏನು ಮಾಡಕ್ ಹೋಗಿಲ್ಲ, ನಿಸ್ವಾರ್ಥ ಸೇವೆಯಿಂದ ಕೆಲಸ ಮಾಡ್ತೀನಿ ಮೇಡಮ್. ಯಾಕೋತಾ ಸಾವಿರ ಏನಾರು ಯಾರೇನೇ ಅನ್ಕೊಳ್ಳಿ. ಈಗೇನ್ ಗೊತ್ತಾ, ಅವರವ್ರ ಅಪ್ಪ ಅಮ್ಮನ ನೋಡ್ಕೊಳಕ್ಕೆ ಹಿಂದೆ ಮುಂದೆ ನೋಡುವಂತವ್ರ ಮಧ್ಯದಲ್ಲಿ ನೀವು ಎಷ್ಟು ದೊಡ್ಡವರಾಗಿ ಎಷ್ಟು ಎತ್ತರಕ್ಕೆ ನಿಲ್ತಾ ಇದ್ದೀರಿ ಅಂದ್ರೆ ನನಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಯಾಕೆ ಎಷ್ಟು ನಿಸ್ವಾರ್ಥ ಸೇವೆ ಅಂದ್ರೆ, ಏನೋ ನಾವು ಏನೋ ಒಂದ್ ಕೈಲಾಗಿದ್ದನ್ನ ಯಾರೋ ಕೊಟ್ಟು ಹೋಗ್ಬೋದು, ಆದ್ರೆ ಅಲ್ಲೇ ನಿಂತು ಅದನ್ನ ನೋಡೋದಿದೆಯಲ್ಲ, ಅದನ್ನ ನೋಡೋದು, ಅದ್ರ ಜೊತೆಗೆ ಪ್ರತಿ ದಿವಸನೂ ಅದನ್ನ ಕಷ್ಟಗಳನ್ನು ಎದುರಿಸೋದು, ಆಮೇಲೆ ಅದು ಎಲ್ಲ ಎಷ್ಟು ಗಟ್ಟಿ ಮನಸ್ಬೇಕು, ಅಷ್ಟು ನರಳವರನ್ನು ನೋಡಬೇಕು, ಅವರನ್ನು ಸಮಾಧಾನ ಮಾಡಬೇಕು, ಅವ್ರಿಗೆ ಊಟ ಕೊಡಬೇಕು, ಆಮೇಲೆ ಎಷ್ಟೋ ಜನ ಹೋಗ್ತಾರೆ ಅವ್ರನ್ನೆಲ್ಲ. ಕಷ್ಟ ಮೇಡಮ್, ತುಂಬಾ ಕಷ್ಟ ಅಂತ ಹೇಳ್ತಾರೆ ಮೇಡಮ್. ಈಗ ಕಣ್ಣೀರ್ ಬರ್ತಾ ಮೇಡಮ್ ಒಂದ್ಸಲ ನನಗೆ ಮನೆಯಲ್ಲಿ ನೋಡ್ಬಿಟ್ರಲ್ಲಿ ಅಜ್ಜಂದ್ರು ಪಾಪ ತುಂಬಾ ನೋವಿನಿಂದ ನರಳ್ತಾ ಇರ್ತಾರೆ, ನೋವು ಹೋಗೋದು, ಅಂಗವಿಕಲ ಕೆಲವರು ಗಾಯ ಆಗಿ ಬಂದಿರ್ತಾರೆ ನಮ್ಮ ಆಶ್ರಮಕ್ಕೆ, ಇದಾಗಿ ಬಂದಿರ್ತಾರೆ, ನೋವು ತಡೆಯಕ್ಕಾಗಲ್ಲ, ಹೊಟ್ಟೆ ನೋವು ಅಂತಾರೆ, ಕೆಲವರು ಕಿಡ್ನಿ ಫೇಲ್ ಆಗಿರುತ್ತೆ, ಗೆಚ್ ಎಲ್ಲ ಕೈಕಾಲೆಲ್ಲ ಊದ್ಕೊಂಡಿರ್ತವೆ, ಕೀವ ತೆಗಿಬೇಕು, ಕೆಲವರು ಹುಳ ಆಗಿರುತ್ತೆ ಮೇಡಮ್ ಗುದ್ದದ್ವಾರ. ನಿಮ್ ಜೊತೆಗೆ ಏನಂದ್ರೆ ತುಂಬಾ ಮಾತಾಡ್ಬೇಕು, ತುಂಬಾ ಮಾತಾಡೋದಿದೆ ನಿಮ್ ಜೊತೆ. ಇನ್ನೊಂದು ಭಾಗದಲ್ಲಿ ನಾವು ಮಾತಾಡೋಣ, ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಮಾತಾಡೋಣ. ಧನ್ಯವಾದ, ನಮಸ್ಕಾರ. ಇನ್ನೊಂದು ಎರಡು ಮಾತಾಡ್ಬೇಕು. ಹೇಳಿ ಹೇಳಿ. ಏನಿಲ್ಲ ಮೇಡಮ್, ನಾನು ಈಗಲೂ ಕೇಳ್ಕೊಳ್ಳೋದಿಷ್ಟೇ. ಈಗ ಮನೆಯಲ್ಲಿ ತುಂಬ ಕಷ್ಟ ಬರುತ್ತೆ, ಕಷ್ಟ ಬಂದ್ರೂ ಈಗ ಏನು ಗಾದೆ ಮಾತು ಹೇಳ್ತಾರೆ, ಮುತ್ತು ಕೊಟ್ಟವಳು ಬಂದಾಗ ತುತ್ತು ಕೊಟ್ಟವಳು ಮರಿಬೇಡಿ ಅಂತ. ದಯವಿಟ್ಟು ಮನೆಯಲ್ಲಿ ವಯಸ್ಸಾಗಿದ್ದ ತಾಯಿ ತಂದೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಸ್ವಸೇಂದ್ರನ ಅತ್ತೆ ಮಾವಂದಿರು ತಮ್ಮ ಹೆಣ್ಮಕ್ಳ ಥರ ನೋಡ್ಕೊಳ್ಳಿ, ಅದೇ ರೀತಿ ಹೆಣ್ಮಕ್ಳು ಸಹ ನಿಮ್ಮ ಅತ್ತೆ ಮಾವಂದಿರನ್ನ ನಿಮ್ಮ ತಾಯಿ ತಂದೆ ಥರ ನೋಡ್ಕೊಳ್ಳಿ, ಯಾವುದೂ ಕಷ್ಟ ಬರಲ್ಲ. ಈಗ ಮನೆ ಯಜಮಾನಿಗೆ ಮುತ್ತು ಕೊಟ್ಟಳು ಬಿಡೋಂಗಿಲ್ಲ, ತುತ್ತು ಕೊಟ್ಟಳು ಬಿಡೋಂಗಿಲ್ಲ, ಕಷ್ಟ ಆಗುತ್ತೆ. ನೀವಿಬ್ರು ಒಂದಾದರೆ ಮನೆ ಯಜಮಾನಿಗೆ ತುಂಬ ಕಷ್ಟ ಆಗೋದು ತಪ್ಪುತ್ತೆ. ಆದ್ದರಿಂದ ದಯವಿಟ್ಟು ಯಾರೂ ಸಹ ನಿಮ್ಮ ತಾಯಿ ತಂದೆಗಳನ್ನ ವಯಸ್ಸಾಗಿದೆ ಎಂದು ಬೀದಿಗೆ ಬಿಡಬೇಡಿ. ಸತ್ತಾಗ ಅದ್ದೂರಿಯಾಗಿ ತಿಥಿ ಮಾಡೋದ್ ಬದಲು ಇದ್ದಾಗಲೇ ಒಂದು ಮೂಲೆಯಲ್ಲಿ ಕೂರಿಸಿ ಒಂದು ತುತ್ತು ಅನ್ನಕ್ಕಿಂತ ತಮ್ಮಲ್ಲಿ ಬೆಳ್ಕೊಂಡು ನಮ್ಮ ಆಗಿನ ಅಂತ ಪರಿಸ್ಥಿತಿ ಬಂದ್ರೆ ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ದಯವಿಟ್ಟು ಕಳಿಸ್ಕೊಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಗಣ ಜೈ ಎಂದು ಮಾತೃಭೂಮಿ ಉಚಿತ ವೃದ್ಧಾಶ್ರಮ ಚನ್ನರಾಯಪಟ್ಟಣ. ನಮಸ್ಕಾರ, ನಮಸ್ತೆ. ಇದುವರೆಗೂ ಆಕಾಶದೀಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಚನ್ನರಾಯಪಟ್ಟಣದ ಮಾತೃಭೂಮಿ ವೃದ್ಧಾಶ್ರಮದ ನಾಗಣ್ಣ ಅವರು. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಇದುವರೆಗೆ ಆಕಾಶದೀಪ, ಜೀವನ ಬೆಳಗುವ ದೀಪಗಳು ಕಾರ್ಯಕ್ರಮ ಕೇಳಿದಿರಿ. ಇದು ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಂದಿನ ಕಿಸಾನ್ ವಾಣಿಯಲ್ಲಿ ನೈಸರ್ಗಿಕ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಎ ಚೋಳೇನಹಳ್ಳಿಯ ಪ್ರಗತಿಪರ ಕೃಷಿಕ ಸಿಎಫ್ ಹರ್ಷವರ್ಧನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ರಾಜೀವ್ ತಾಂತ್ರಿಕ ಮಹಾವಿದ್ಯಾಲಯ ಬಿಎಂ ಬೈಪಾಸ್ ರಸ್ತೆ ಹಾಸನ. ಲಭ್ಯವಿರುವ ಇಂಜಿನಿಯರಿಂಗ್ ಕೋರ್ಸ್ಗಳು ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಸಿವಿಲ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಈ ಶೈಕ್ಷಣಿಕ ವರ್ಷದಿಂದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿಭಾಗದ ಅಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಎಂಬ ಹೊಸ ಕೋರ್ಸ್ ಸೇರ್ಪಡೆಗೊಂಡಿರುತ್ತದೆ. ಪಿಜಿ ಕೋರ್ಸ್ಗಳು ಎಂಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಹಾಗೂ ಎಂಬಿಎ. ಹಾಸನ ನಗರದ ಎಲ್ಲಾ ಮಾರ್ಗಗಳಿಂದ ಕಾಲೇಜ್ ಬಸ್ ವ್ಯವಸ್ಥೆ. ಕೌಶಲ್ಯಾಭಿವೃದ್ಧಿಗಾಗಿ ಪ್ಲೇಸ್ಮೆಂಟ್ ಅಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ವತಿಯಿಂದ ಮೊದಲನೇ ಸೆಮಿಸ್ಟರ್ನಿಂದಲೇ ವಿಶೇಷ ತರಬೇತಿ. 2021-22 ಶೈಕ್ಷಣಿಕ ವರ್ಷದಲ್ಲಿ 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ಕಂಪನಿಗಳಲ್ಲಿ ನೇಮಕಾತಿ ಹೊಂದಿ ದಾಖಲೆ ಬರೆದಿದ್ದಾರೆ. ಕೆರಿಯರ್ ಗೈಡೆನ್ಸ್ ಸೆಲ್ ಮುಖಾಂತರ ಸೂಕ್ತ ವೃತ್ತಿ ಮಾರ್ಗದರ್ಶನ. ಇಂದೇ ಸಂಪರ್ಕಿಸಿ ರಾಜೀವ್ ತಾಂತ್ರಿಕ ಮಹಾವಿದ್ಯಾಲಯ ಹಾಸನ. ಮೊಬೈಲ್ 7892699110 ಅಂಡ್ 9845792787. ದಂಪತಿಗಳಿಗೆ ಆಸರೆ ಸಂತಸ ಐವಿಎಫ್ ಅಂಡ್ ಎಂಡೋ ಸರ್ಜರಿ ಸೆಂಟರ್ ಮೈಸೂರು ಮತ್ತು ಹಾಸನ್. ಕಾಲ್ 9620000969. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರೀತಿಯ ಕೆಲವರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ನೈಸರ್ಗಿಕ ಕೃಷಿಕರಾದ ಚಂದ್ರಾಯಪಟ್ಟಣ ತಾಲೂಕು ಎ ಚೋಳೇನಹಳ್ಳಿಯ ಪ್ರಗತಿಪರ ಕೃಷಿಕರಾದಂತಹ ಹರ್ಷವರ್ಧನ್ ಅವರು ನಮ್ಮೊಂದಿಗೆ ಇದ್ದಾರೆ. ಹರ್ಷವರ್ಧನ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹರ್ಷವರ್ಧನ್ ಅವರೇ, ಎಷ್ಟು ವಯಸ್ಸು ನಿಮಗೆ? ನನಗೆ 52. 52 ವರ್ಷ ವಯಸ್ಸಾಯಿತು. ಏನು ವೃತ್ತಿ ಮಾಡ್ತಾ ಇದ್ರಿ ನೀವು? ಮುಂಚೆ ನಾನು ಸಾಫ್ಟ್ವೇರ್ ಇಂಜಿನಿಯರು. 2009 ತನಕ ಸಾಫ್ಟ್ವೇರ್ ವೃತ್ತಿನಲ್ಲಿದ್ದೆ. ಆಮೇಲೆ 2009 ನಂತರ ಕೃಷಿ ಕಡೆ ಬಂದಿದ್ದು. ಸೊ ಇವಾಗ ಒಂದು 13 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ. ಕೃಷಿ ಬಗ್ಗೆ ಯಾಕೆ ಇಷ್ಟೊಂದು ಆಸಕ್ತಿ ನಿಮಗೆ? ನಮಗೆ ಪ್ರಕೃತಿ ಟ್ರಕ್ಕಿಂಗು ಎಲ್ಲ ಇತ್ತು ಮುಂಚೆಯಿಂದನು. ಹಂಗೆ ನಮ್ಮ ತಂದೆ ತೋಟ ಇತ್ತು ಇಲ್ಲೇ, ಪಿತ್ರಾರ್ಜಿತ ಆಸ್ತಿ ಇದು, ಆದರೆ ಪಾಳು ಬಿದ್ದಿತ್ತು. ಹಿಂಗೆ ಅಲ್ಲಿ ಇಲ್ಲಿ ಟ್ರಕ್ಕಿಂಗ್ ಹೋಗೋ ಬದಲು ನಮ್ಮ ತೋಟನೇ ಯಾಕೆ ನೋಡಬಾರ್ದು, ಒಂದು 4 ಗಿಡ ಮರ ನೆಟ್ಟರೆ ಇಲ್ಲೇ ಸಂತೋಷವಾಗಿರ್ಬೋದಲ್ಲ ಅಂತ ಆಲೋಚನೆ ಬಂತು. ಅದಾದಮೇಲೆ ಕೃಷಿ ಶುರು ಮಾಡಿದೆ. ಕೃಷಿ ಶುರು ಮಾಡಿದ್ದು ಸಾವಯವ ಕೃಷಿ ಶುರು ಮಾಡಿದ್ದು. ಸೊ ನಾವು ಇಲ್ಲಿ ಫಲದ ಅವ್ರದ್ದು ಗೊಬ್ಬರ ಸಿಗುತ್ತೆ ಅವಾಗ, ಎರೆಹುಳು ಗೊಬ್ಬರ. ಸೊ ಎರೆಹುಳು ಗೊಬ್ಬರ ಸ್ವಲ್ಪ ಬೂದಿ ಉಪ್ಪು ಈ ಥರದ್ದೆಲ್ಲ ತೊಗೊಂಬಂದ್ಬಿಟ್ಟು ಹಾಕ್ತಾಯಿದ್ವಿ, ಬಯೋ NPK ಟ್ರೈಕೋಡರ್ಮ ಎಲ್ಲ. ಶುರುವಿನಲ್ಲಿ ಭಾರಿ ಖುಷಿ ಆಯಿತು, ನಾವು ಸಹಜವಾಗಿ ಮಾಡ್ತಾಯಿದ್ದೀವಿ ಅಂತ. ಆದರೆ ಅದು ಸಿಕ್ಕಾಪಟ್ಟೆ ಖರ್ಚು ಬರೋಕ್ಕೆ ಶುರು ಆಯಿತು. ಕೆಮಿಕಲ್ಸ್ ಹಾಕೋದಕ್ಕಿಂತ ಒಂದು 3-4 ಪಟ್ಟು ಜಾಸ್ತಿ ಖರ್ಚು ಬರೋಕ್ಕೆ ಶುರು ಆಯಿತು. ಸೊ ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಹೇಳಿದ್ರು ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ಇದೆ ಅಂತ. ನಾವು ಅದೇ ಮಾಡ್ತಾ ಇರೋದು ಅಂತ ಸುಮ್ಮನೆ ಹೋಗಿ ನೋಡ್ಕೊಂಡು ಹೋಗೋಣ ಅಂತ 2006 ಹಾಸನದಲ್ಲಿ ಪಾಳೇಕರ್ ಅವರು ನೈಸರ್ಗಿಕ ಕೃಷಿ ಶಿಬಿರ ನಡೀತಾ ಇತ್ತು. 20 ನಿಮಿಷ ಕೂತು ಹೋಗೋಣ ಅಂತ ಹೋಗಿದ್ದು. ಆದರೆ ಅಲ್ಲಿ ಹೋಗಿ ಕೂತ್ಕೊಂಡ್ಮೇಲೆ ತುಂಬ ಅವರು ಇನ್ಸ್ಪಿರೇಷ್ನಲ್ ಆಗಿ ಮಾತಾಡ್ತಾಯಿದ್ರು. ಹಂಗಾಗಿ ಅವರು ಭಾಷಣದಿಂದ ಆಕರ್ಷಿತನಾಗಿ ಅವ್ರದ್ದು 5 ದಿವಸ ಶಿಬಿರ ಪೂರ್ತಿ ಭಾಗವಹಿಸಿದೆ. ಭಾಗವಹಿಸಿದ ಮೇಲೆ ಮತ್ತೆ ನಂದು ಸಾಫ್ಟ್ವೇರ್ ವೃತ್ತಿ ವಾಪಸ್ ಹೋದೆ. ಅಲ್ಲಿ ಆಲೋಚನೆ ಬಂತು, ಸುಮ್ಮನೆ ಇಲ್ಲಿ ಸಿಟಿನಲ್ಲಿ ಕೂತ್ಕೊಂಡು ಇಲ್ಲಿ ಸಾಫ್ಟ್ವೇರ್ ವೃತ್ತಿ ಮಾಡಿ ಬೇರೆಯವ್ರನ್ನೂ ಅಲ್ಲಿಗೆ ಸೆಳೆದು ಬಿಟ್ಟು ಅವ್ರ ಜೀವನನೂ ಹಾಳಾಗೋ ಬದಲು ಒತ್ತಡದ ಜೀವನದಿಂದ ಕೃಷಿ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಸರಳ ಪದ್ಧತಿ ನೈಸರ್ಗಿಕವಾಗಿ ಮಾಡ್ಬೋದು, ವಿಷಮುಕ್ತ ಆಹಾರ ಜನರಿಗೆಲ್ಲ ಒದಗಿಸ್ಬೋದು ಅಂತ ಪಾಳೇಕರ ಮಾರ್ಗದರ್ಶನದಲ್ಲಿ ಮಾಡ್ಬೋದು ಅಂತ ಬಂದಿದ್ದು. ಎಷ್ಟೆಕರೆ ಜಮೀನಿದೆ ಮತ್ತು ಏನೇನು ಬೆಳೆಗಳನ್ನು ಇಲ್ಲಿ ಬೆಳ್ಕೊಂಡಿದ್ದೀರಿ ನೀವು? ನಾವು ಇಲ್ಲಿ ಒಟ್ಟು ಒಂದು 2 ಪ್ಲಾಟ್ ಇದೆ, ಇಲ್ಲಿ 15 ಎಕರೆ ಮತ್ತು ಇನ್ನೊಂದು 5 ಎಕರೆ ಇದೆ, ಒಟ್ಟು 20-20.5 ಎಕರೆ ಇದೆ. ಮುಖ್ಯ ಬೆಳೆ ನಮ್ಮದು ತೆಂಗೆ, ಅದ್ರ ಜೊತೆಗೆ ನಾವು ಬಾಳೆ ಮಾಡಿದ್ದೀವಿ, ಅಡಿಕೆ ಮಾಡಿದ್ದೀವಿ, ನಿಂಬೆ ಮಾಡಿದ್ದೀವಿ, ಕಾಳುಮೆಣಸು ಮಾಡಿದ್ದೀವಿ, ಅರಿಶಿನ ಮಾಡಿದ್ದೀವಿ, ಇವೆಲ್ಲ ಬೆಳೆಗಳನ್ನ ಬೆಳಿತೀವಿ. ನಮ್ಮ ಹತ್ರ ಎಲ್ಲ ಸಿಟ್ರಸ್ ಫ್ರೂಟ್ಸು ಇದೆ, ಚಕ್ಕೋತ ಇದೆ, ಕಿತ್ತಲೆ ಇದೆ, ಮೂಸಂಬಿ ಇದೆ, ನಿಂಬೆಹಣ್ಣಿದೆ, ಹಿರ್ಲಿಕಾಯಿ ಇದೆ. ಹಣ್ಣುಗಳಲ್ಲಿ ಸೀತಾಫಲ, ರಾಮಫಲ, ಹನುಮಾನ್ ಫಲ, ಸೊಪೋಟ, ಮಾವು, ದಾಳಿಂಬೆ ಇದೆ. ಬಟ್ ದಾಳಿಂಬೆನಲ್ಲಿ ಅಂತ ಸಕ್ಸಸ್ ಇಲ್ಲ. ಸಾಮಾನ್ಯವಾಗಿ ಸಿಗುವಂಥ ಎಲ್ಲ ಥರ ಹಣ್ಣಿನ ಗಿಡಗಳು ನಮ್ಮ ತೋಟದಲ್ಲಿ ಹಾಕಿದ್ದೀವಿ. ನೀವು ಕೃಷಿಗೆ ಬಂದಂತಹ ಸಂದರ್ಭದಲ್ಲಿ ಈ ತೋಟದ ಪರಿಸ್ಥಿತಿ ಹೇಗಿತ್ತು, ಹೇಗೆ ಇದನ್ನು ಹಂತ ಹಂತವಾಗಿ ಬದಲಾವಣೆಯನ್ನು ಮಾಡಿದ್ರಿ? ನಾನು ಇಲ್ಲಿಗೆ ಬಂದಾಗ ತೋಟ ಪೂರ್ತಿ ಪಾಳು ಬಿದ್ದುಬಿಟ್ಟಿತ್ತು. ಎಲ್ಲ ಸುತ್ತಮುತ್ತ ಅವರೆಲ್ಲ ಹೇಳ್ತಾ ಇದ್ರು ಇವ್ರೇನು ತೋಟ ಮಾರ್ಕೊಂಡು ಹೋಗ್ತಾರೆ, ಯಾಕಂದ್ರೆ ಮರಗಳು ಅಷ್ಟು ಹದಗೆಟ್ಬಿಟ್ಟಿದ್ವು. ಒಂದೊಂದು ಮರದಲ್ಲಿ 2-2 ಕಾಯಿ ನಿಂತಿರೋದು. ಎಲ್ಲ ಇಲ್ಲಿ ದನ ಗಿನ ಮೇಯಿಸ್ಕೊಂಡಿದ್ರು. ಚೂಪ್ ಬಿದ್ದುಬಿಟ್ಟಿತ್ತು ನಮ್ಮ ಮರ ಎಲ್ಲ, ತುಂಬ ವೀಕ್ ಆಗಿಬಿಟ್ಟಿತ್ತು. ಸೊ ಆ ಪರಿಸ್ಥಿತಿಯಿಂದ ನಾವು ನೈಸರ್ಗಿಕ ಕೃಷಿ ಪದ್ಧತಿನ ಅಳವಡಿಸ್ಕೊಂಡು ಇವಾಗ ಒಂದೊಂದು ಮರದಲ್ಲಿ ಕಮ್ಮಿ ಅಂದರು 100 ಕಾಯಿ ಆದರೂ ಬೀಳ್ತದೆ. ಸೊ ಆ ಮಟ್ಟಕ್ಕೆ ಬಂದಿದೆ. ಸೊ ಅದ್ರ ಜೊತೆಗೆ ನಮ್ಗೆ ಅಡಿಕೆ ಫಸಲು ಸಿಗುತ್ತೆ, ಮೆಣಸು ಸಿಗುತ್ತೆ, ಅರಿಶಿನ ಸಿಗುತ್ತೆ, ಅವೆಲ್ಲ ನಮಗೆ ಖರ್ಚಿಗೆ ಆಗ್ತದೆ, ಮೆಣಸು ಅರಿಶಿನ ಎಲ್ಲ. ಸೊ ತೆಂಗಿನ ದುಡ್ಡು ಬಂದಿದ್ದೆಲ್ಲ ನಮಗೆ ಪೂರ್ತಿ ಸಿಗ್ತದೆ, ಖರ್ಚೆಲ್ಲ ಇದರಲ್ಲಿ ನಿರ್ವಹಣೆ ಆಗ್ತದೆ, ಆಳು ಖರ್ಚು ಅದು ಇದು ಎಲ್ಲ ಥರ ಖರ್ಚು. ಪಾಳುಬಿದ್ದ ತೋಟವನ್ನು ಒಂದು ಹಂತಕ್ಕೆ ತರ ಅಂಥದ್ದು ಅಷ್ಟು ಸುಲಭದ ಮಾತಲ್ಲ, ಬಹಳ ಕಷ್ಟ ಇರುತ್ತೆ. ಮತ್ತು ಅದಕ್ಕೆ ಆದಂಥ ಬೇರೆ ಬೇರೆ ಹಂತಗಳು ಕೂಡ ಇರುತ್ತೆ. ನೀವು ಯಾವ್ಯಾವ ಹಂತಗಳನ್ನು ಫಾಲೋ ಮಾಡಿದಿರಿ, ಯಾಕೆ ಅಂತ ಅಂದರೆ ತೋಟ ನೋಡಿದರೆ ಪಾಳು ಬಿದ್ದಿತ್ತಿದ್ದು ಒಂದು ಕಾಲಕ್ಕೆ ಅಂಥೇಳಿ ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಫಸಲು ಬರ್ತಾ ಇದೆ. ಹೇಗೆ ಹಂತ ಹಂತವಾಗಿ ಅದನ್ನು ಚೆನ್ನಾಗಿ ಮಾಡಿದಿರಿ? ಶಿವರಿನಲ್ಲಿ ನಾವು ಪಾಳೇಕರ ಶಿಬಿರ ಭಾಗವಹಿಸ್ತಿದ್ದ ಒಂದು ಐಡಿಯಾ ಇತ್ತು ಹೇಗೆ ಮಾಡಬೇಕು ಅಂತ, ಅವ್ರ ಮಾರ್ಗದರ್ಶನ, ಅವ್ರ ಪುಸ್ತಕ ಎಲ್ಲ ಇತ್ತು. ಸೊ ಅದರಲ್ಲಿ ಮಾಡಕ್ಕೆ ಶುರು ಮಾಡಿದ್ದು. ಆದರೆ ಏನಾಗ್ತಿದೆ, ನಾವು ಒಂದು ಹೊಸ ಪದ್ಧತಿನ ಅಳವಡಿಸೋಕ್ಕೆ ಶುರು ಮಾಡಿದ ತಕ್ಷಣ ಅಕ್ಕಪಕ್ಕದವರೆಲ್ಲ ಇದೇನು ಪ್ರಯೋಜನ ಇಲ್ಲ, ನೀವು ಇದರೊಳಗೆ ಫೇಲ್ಯೂರ್ ಆಗ್ತೀರಾ, ನಿಮ್ಮದು ತೆಂಗಿನ ಮರ ಎಲ್ಲ ಹೋಗ್ತದೆ ಅಂತೆಲ್ಲ ಹೆದರಿಸಿದ್ರು. ಯಾಕಂದರೆ ಆವಾಗ ನೈಸರ್ಗಿಕ ಕೃಷಿ ಅಂದರೆ ಹೊಸದು ಗೊತ್ತಿರಲಿಲ್ಲ. ಆದರೆ ಇವಾಗ ಭಾರಿ ಪ್ರಚಾರದಲ್ಲಿದೆ, ಪಾಳೇಕರ್ ಅಂದರೆ ಎಲ್ಲರಿಗೂ ಗೊತ್ತು ಇವಾಗ. ಸೊ ಆ ಥರ ಪರಿಸ್ಥಿತಿ ಇತ್ತು. ನಾವು ಏನೋ ಇವರು ಹೇಳೋದ್ರಲ್ಲೂ ಸತ್ಯ ಇರ್ಬೋದು ಅಂತ ಶುರುವಿನಲ್ಲೂ ನಾವು ಬೇರೆ ಬೇರೆ ಥರ ವಿಧಾನಗಳನ್ನು ಟ್ರೈ ಮಾಡಿದ್ವಿ. ನಾವು ಇನ್ನೊಂದು ಫೂಕವೋಕ ಇದನ್ನು ಟ್ರೈ ಮಾಡಿದ್ವಿ. ಪಾಳೇಕರು ಚರಂಡಿ ಮಾಡಬೇಕು ಅಂತ ಹೇಳಿದರು, ಬಸಿಗಾಲುವೆಗಳನ್ನೆಲ್ಲ ನಾವೆಲ್ಲ ಮಾಡಲಿಲ್ಲ. ಯಾಕೆ ಮಾಡಬೇಕು ಅಂತ ನಮಗೂ ಒಂದು ಪ್ರಶ್ನೆ ಇತ್ತು. ಸೊ ಹಾಗಾಗಿ ಪಾಳೇಕರದು ಪರಿಪೂರ್ಣವಾಗಿ ನಾವು ಶುರುವಿನಲ್ಲಿ ಅಳವಡಿಸ್ಕೊಳ್ಳಿಲ್ಲ. ಆಮೇಲೆ ಏನಾಯಿತು, ಮಾಡ್ತಾ ಮಾಡ್ತಾ ಮಾಡ್ತಾ ನಮಗೆ ಸತ್ಯ ಏನಂತ ಗೊತ್ತಾಯಿತು. ಸೊ ಅವ್ರದ್ದು ಜೀವಾಮೃತದ ಎಫೆಕ್ಟಿವ್ನೆಸ್ಸು, ಜೀವಾಮೃತ ಹಾಕಿದ್ರೆ ಯಾವ ಥರ ಪರಿಣಾಮ ಬರ್ತದೆ, ಚರಂಡಿ ಮಾಡಿದ್ರೆ ಬಸಿಗಾಲುವೆ ಮಾಡಿದ್ರೆ ಏನಾಗ್ತದೆ, ವೈರಸ್ ಪ್ರಾಬ್ಲಮ್ ಇರಲ್ಲ ತೋಟದಲ್ಲಿ, ಫಂಗಸ್ ಪ್ರಾಬ್ಲಮ್ ಇರಲ್ಲ. ಇವಾಗ ಸುಮಾರು ತೆಂಗಿನ ಮರ ಫಂಗಸ್ ಪ್ರಾಬ್ಲಮಿಂದ ಹೋಗ್ತದೆ, ವೈರಸ್ ಪ್ರಾಬ್ಲಮಿಂದ ಹೋಗ್ತದೆ. ಯಾವಾಗ ಬಸಿಗಾಲುವೆ ಮಾಡ್ತೀವೋ ಅವಾಗ ಏನಾಗ್ತದೆ, ತೋಟದಲ್ಲಿ ಅಷ್ಟು ನೀರು ನಿಲ್ಲಲ್ಲ, ಎಲ್ಲ ಬಸಿಗಾಲುವೆಗೆ ನೀರು ಬಂದ್ಬಿಡ್ತದೆ. ನೀರು ನಿಲ್ಲದೇ ಇದ್ದಾಗ ರೋಗಗಳು ಬರೋದಿಲ್ಲ. ಮುಚ್ಚಿಗೆದು ಪ್ರಾಮುಖ್ಯತೆ ಏನು, ಒಣ ಮುಚ್ಚಿಗೆ ಪ್ರಾಮುಖ್ಯತೆ ಏನು, ಹ್ಯೂಮಸ್ ಯಾವ ಥರ ಪರ್ಫಾರ್ಮ್ ಆಗ್ತದೆ ಮುಚ್ಚಿಗೆ ಮಾಡಿದಾಗ, ಇವೆಲ್ಲ ನಿಧಾನಕ್ಕೆ ಅರಿವಿಗೆ ಬಂತು. ಸೊ ಇವಾಗ ಬರೀ ಮುಚ್ಚಿಗೆ ಮಾಡಿದ್ರೆ ಪರಿಣಾಮಕಾರಿ ಅಲ್ಲ, ಮುಚ್ಚಿಗೆ ಜೊತೆ ಜೀವಾಮೃತನೂ ಇರಬೇಕು. ಯಾಕಂದರೆ ಒಂದು ಹ್ಯೂಮಸ್ ಫಾರ್ಮ್ ಆಗಬೇಕಾದ್ರೆ ಹ್ಯೂಮಸ್ನಲ್ಲಿ ಎಲ್ಲ ಪೋಷಕಾಂಶನೂ ಇರುತ್ತೆ, ಪ್ಲಸ್ ಜೀವಾಣುಗಳು ಇರ್ತದೆ. ಸೊ ಅವೆಲ್ಲ ನಿಧಾನಕ್ಕೆ ಮನವರಿಕೆ ಆಯಿತು, ಮಾಡ್ದಂಗೆ ಮನವರಿಕೆ ಆಯಿತು. ಶುರುವಿನಲ್ಲಿ ಆಳುಗಳ ಮೂಲಕ ಜೀವಾಮೃತನ ಊಹಿಸ್ತಾ ಇದ್ವಿ ನಾವು. 4-5 ವರ್ಷ ಆದಮೇಲೆ ಗೊತ್ತಾಯಿತು, ಈ ಆಳುಗಳ ಮೂಲಕ ಊಹಿಸಿದ್ರೆ ಕಷ್ಟ ಆಗ್ತದೆ, ಫೇಲ್ಯೂರ್ ಆಗ್ತದೆ ಹೆಚ್ಚು ಕಮ್ಮಿ. ಯಾಕಂದರೆ ಆಳುಗಳು ಸರಿಗೆ ಬರೋದಿಲ್ಲ, ಜಾಸ್ತಿ ಆಳುಗಳು ಬೇಕು, 6 ಜನ ಆಳುಗಳು ಬೇಕು ತೋಟಕ್ಕೆ, ಸುಮಾರು ದಿವಸ ಬೇಕು ಜೀವಾಮೃತ ಹಾಕೋಕ್ಕೆ. ಸೊ ಆಮೇಲೆ ಏನು ಮಾಡಿದ್ವಿ, ನಾವು ಸ್ಪ್ರಿಂಕ್ಲರ್ ನೀರು ಜೊತೆನೆ ಜೀವಾಮೃತ ಕೊಡೋಕ್ಕೆ ಶುರು ಮಾಡಿದ್ವಿ. ಆವಾಗ ಜೀವಾಮೃತ ಇನ್ನೂ ಪರಿಣಾಮಕಾರಿ ಆಯಿತು. ಆಮೇಲೆ ಜೀವಾಮೃತನು ನಾವು ಸುಮ್ಮನೆ ಎಲ್ಲ ಕಡೆ ಹಾರಿಸಂಗಿಲ್ಲ, ಆ ಬೇರುಗಳು ಎಲ್ಲಿರ್ತದೆ, ತುಂತುರು ಬೇರು ಅಥವಾ ಹೇರ್ ರೂಟ್ಸ್ ಎಲ್ಲಿರ್ತದೆ ಅಲ್ಲಿ ಕೊಟ್ಟರೆ ಜಾಸ್ತಿ ಪರಿಣಾಮಕಾರಿ. ಸೊ ಇವೆಲ್ಲ ನಿಧಾನಕ್ಕೆ ನಮಗೆ ಅರಿವಾಯಿತು. ಕೊನೆಗೆ ಒಟ್ಟರಾಜಿ ನಮ್ಗೆ 10 ವರ್ಷ ಕಲಿಕೆಯಲ್ಲೇ ಹೊಟ್ಟೋಯ್ತು. ಹಾಗೆ ನಾವು ಮಾಡ್ದಂಗೆ ಕಲ್ತ್ಕೊಂಡು ಈ ಮಟ್ಟಕ್ಕೆ ಬಂದಿರೋದು. ಇನ್ನು ಮುಂದೇನೂ ಕಲಿಯೋದಿದೆ. ಈಗ ತೋಟ ಉಳುಮೆಯನ್ನು ಕೈ ಬಿಟ್ಟು ಎಷ್ಟು ವರ್ಷ ಆಯ್ತು? ಆಯ್ತು, ಒಂದು 16 ವರ್ಷ ಮೇಲೆ ಆಯ್ತು. 16 ವರ್ಷದಿಂದ ಸ್ವಲ್ಪ ಉಳುಮೆ ಒಂದು ಸಾರಿ ಮಾಡಿಲ್ಲ? ಒಂದು ಸಾರಿನೂ ಉಳುಮೆ ಮಾಡಿಲ್ಲ. ಉಳುಮೆ ಏನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವೆಲ್ಲ ತೋಟಗಾರಿಕೆ ಬೆಳೆ ಅಥವಾ ದೀರ್ಘಾವಧಿ ಬೆಳೆ ಮತ್ತೆ ಮಧ್ಯಮಾವಧಿ ಬೆಳೆಗಳನ್ನ ಮಾಡ್ತಾ ಇರೋದು. ಬಹು ಬೆಳೆ ಪದ್ಧತಿನ ಅಳವಡಿಸ್ಕೊಂಡಿದ್ವಿ. ಸೊ ಹಾಗಾಗಿ ಉಳುಮೆ ಅವಶ್ಯಕತೆ ಇಲ್ಲ. ಏನಾರ ನಾವು ಭತ್ತ ಬೆಳಿತೀವಿ, ರಾಗಿ ಬೆಳಿತೀವಿ ಅಂದ್ರೆ ಆವಾಗ ಅವಶ್ಯಕತೆ ಬರುತ್ತೆ. ತೋಟಗಾರಿಕೆ ಬೆಳೆ ಮಾಡೋದ್ರಿಂದ ನಮಗೆ ಉಳುಮೆ ಅವಶ್ಯಕತೆ ಬರೋದಿಲ್ಲ. ನಮಗೆ ಉಳುಮೆ ಮಾಡಿದ್ರೆ ಏನಾಗ್ತದೆ, ಎರೆಹುಳುಗಳನ್ನೆಲ್ಲ ನಾವು ಅವಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಗೋದಿಲ್ಲ. ಸೊ ಆ ಪೂರಕವಾದ ವಾತಾವರಣ ಹಾಳಾಗ್ತದೆ ಯಾವಾಗ ಉಳುಮೆ ಮಾಡಿದಾಗ. ಮತ್ತೆ ನಾವು ಇವಾಗೆಲ್ಲ ಮುಂಚಿನ ಥರ ಮರದ ನೇಗಿಲು ಉಪಯೋಗಿಸೋದಿಲ್ಲ, ಇವಾಗೆಲ್ಲ ಕಬ್ಬಿಣದ ನೇಗಿಲು ಇಲ್ಲದ್ರೆ ಟ್ರ್ಯಾಕ್ಟ್ರು, ಅದರೊಳಗೆ ಉಳುಮೆ ಮಾಡೋಕ್ಕೆ ಸಾಧ್ಯ. ಸೊ ಅದೆಲ್ಲ ಒಳ್ಳೇದಲ್ಲ. ಟ್ರ್ಯಾಕ್ಟ್ರು ಸಿಕ್ಕಾಪಟ್ಟೆ ಭಾರ, ಅದರಿಂದ ಎಲ್ಲ ಎರೆಹುಳು ರಂಧ್ರಗಳೆಲ್ಲ ಮುಚ್ಚೋಗ್ತದೆ, ಜೀವಾಣುಗಳೆಲ್ಲ ನಾಶ ಆಗ್ತದೆ, ಮಣ್ಣು ಗಟ್ಟಿಯಾಗ್ಬಿಡ್ತದೆ. ಮಣ್ಣು ಒಳ್ಳೆಯ ಸ್ಥಿತಿನಲ್ಲಿರ್ಬೇಕಾದ್ರೆ ರಂಧ್ರಮಯ ಆಗಿರಬೇಕು ಮಣ್ಣು, ಸಾವಯವ ಅಂಶ ತುಂಬ ಇರಬೇಕು. ಸೊ ಆ ಥರ ಎಲ್ಲ ಇರಬೇಕು ಅಂದರೆ ಉಳುಮೆ ಮಾಡಬಾರ್ದು. ಏನಾರು ಭತ್ತ ಗಿತ್ತ ಬೆಳೆಯಂಗಿದ್ರೆ ಉಳುಮೆ ಮಾಡ್ಬೋದು, ಆದರೆ ಅದರೊಳಗೂ ಫೂಕವಾಕದು ಪದ್ಧತಿ ಇದೆ, ಆ ಪದ್ಧತಿನಲ್ಲಿ ಉಳುಮೆ ಮಾಡದೇನೆ ಬೆಳಿಬೋದು. ಬಟ್ ಪಾಳೇಕರ್ ಪದ್ಧತಿನಲ್ಲಿ ಉಳುಮೆ ಮಾಡಿ ಅಂತಾರೆ, ಏನು ತೊಂದರೆ ಇಲ್ಲ, ಮಾಡಿಕೊಂಡು ಬೆಳಿಬೋದು ಜೀವಾಮೃತ ಹಾಕ್ಬಿಟ್ಟು. ಭತ್ತ ಬೆಳೆಯ ಪ್ರಯತ್ನ ಮಾಡಿದ್ದೀರಾ? ಮಾಡಿದ್ದೀನಿ ನಾನು, ಒಂದು 2 ಬೆಳೆ ತೆಗೆದೆ ನಮ್ಮದು ಮಾರ್ನಾಯಕನಹಳ್ಳಿ ತೋಟದಲ್ಲೇ. ನನಗೆ ಆಳಿನ ಸಮಸ್ಯೆ ತುಂಬ ಆಗ್ಬಿಡ್ತು. ಯಾವಾಗ ನಮಗೆ ಭಾರಿ ಅವಶ್ಯಕತೆ ಇರ್ತದೆ ಕಳೆ ತೆಗೆಯೋದು ಅದು ಇದು, ಅಂಥ ಸಮಯದಲ್ಲೇ ನಮಗೆ ಆಳುಗಳು ಸಿಗ್ತಾ ಇರಲಿಲ್ಲ, ಬರ್ತಾನೂ ಇರಲಿಲ್ಲ ಅವರು. ಸೊ 2ನೇ ಬೆಳೆ ಆದಮೇಲೆ ನಿಲ್ಲಿಸ್ಬಿಟ್ವಿ ಭತ್ತನಲ್ಲ. ನಮಗೆ ಅರಿವೆ ಆಯಿತು ಅಲ್ಪಾವಧಿ ಬೆಳೆ ಬೆಳಿಬೇಕು ಅಂದರೆ ಅವೆಲ್ಲ ಮಕ್ಕಳು ಥರ, ಭಾರಿ ಅದಕ್ಕೆ ಪೋಷಣೆ ಬೇಕು, ದಿಸಾನಿತ್ಯ ನೋಡಬೇಕು. ನನಗೆ ಹೋಲ್ಡಿಂಗ್ ಜಾಸ್ತಿ ಇರೋದ್ರಿಂದ ಮತ್ತು ಒಬ್ಬ ಇರೋದ್ರಿಂದ ಸೊ ನಮಗೇನಾಗ್ತದೆ, ಬರೀ ದೀರ್ಘಾವಧಿ ಬೆಳೆ ಅಥವಾ ವಾರ್ಷಿಕ ಬೆಳೆಗಳು ಇಂಥವು ನಮಗೆ ಇದಾಗ್ತದೆ. ವಾರ್ಷಿಕ ಬೆಳೆ ಅಂದರೆ ಬಾಳೆ, ಅರಿಶಿನ ಇಂಥವು ನಮಗೆ ಸೂಟೇಬಲ್ ಆಗ್ತದೆ. ಸೊ ಅದಕ್ಕೆ ನಾವು ಈ ಥರ ಮಧ್ಯಮಾವಧಿ ಬೆಳೆ ಮತ್ತು ದೀರ್ಘಾವಧಿ ಬೆಳೆ ಇವೆರಡೂ ಅಳವಡಿಸ್ಕೊಂಡಿದ್ದೆ. ಫುಕೋಕ ಪದ್ಧತಿಯಲ್ಲಿ ಭತ್ತವನ್ನು ಹೇಗೆ ಸಾಗುವಳಿ ಮಾಡಿದ್ರಿ? ನಾವು ಆ್ಯಕ್ಚುಲಿ ಫುಕೋಕ ಪದ್ಧತಿನ ಪರಿಪೂರ್ಣವಾಗಿ ಇದು ಮಾಡಲಿಲ್ಲ. ನಾವು ಅಲ್ಲೂ ಉಳುಮೆ ಮಾಡಿದ್ವಿ, ಎಲ್ಲ ಮಾಮೂಲಿ ಮಾಡ್ದಂಗೆ ಮಾಡಿಬಿಟ್ಟು ಅದ್ರ ಜೊತೆಗೆ ನಾವು ಜೀವಾಮೃತ ಕೊಟ್ಟಿದ್ದು. ಅವ್ರ ಗೊಬ್ಬರ ಕೊಡೋದ್ ಬದಲು ನಾವು ಜೀವಾಮೃತ ಕೊಟ್ಟಿದ್ದು ಅಷ್ಟೇ. ಇನ್ನು ಬಾಕಿ ಇದೆಲ್ಲ ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ಥರ ಮಾಡಿತ್ತು. ಹೇಗೆ ಬಂತು ಬೆಳೆ? ಬೆಳೆ ನಾನು ಒಂದು 10 ಚೀಲ ಬೆಳೆದಿದ್ದೆ ಮೊದಲನೇ ಸತಿ. 2ನೇ ಸತಿ ಅಷ್ಟು ಬರಲಿಲ್ಲ, ಪ್ರಾಬ್ಲಮ್ ಆಗ್ಬಿಡ್ತು, ಆಳು ಸಮಸ್ಯೆ ಆಗಿ ಬರಲಿಲ್ಲ. ಒಂದ್ಸತಿ ಬೆಳೆದಾಗ 10 ಚೀಲ ಬಂತು, ಭಾರಿ ರುಚಿಕರವಾಗೂ ಇತ್ತು ಅಕ್ಕಿ, ಬೆಳೆದಂಥ ಅಕ್ಕಿ. ಈಗ 16 ವರ್ಷದಿಂದ ನಿಮ್ಮ ತೋಟವನ್ನು ಉಳುಮೆ ಮಾಡಿಲ್ವಲ್ಲ, ಏನೇನು ಬದಲಾವಣೆಗಳನ್ನು ನೀವು ಗುರುತಿಸಿದಿರಿ ಇಲ್ಲಿ? 16 ವರ್ಷದಿಂದ ಉಳುಮೆ ಮಾಡದೇ ಇರೋದ್ರಿಂದ ನಮ್ಮ ತೋಟದಲ್ಲಿ ಸಾವಯವ ಅಂಶ ಜಾಸ್ತಿ ಆಗಿದೆ. ಇವಾಗ ಹ್ಯೂಮಸ್ ಇದೆ ಅಂದರೆ ಸಾವಯವ ಅಂಶ ಜಾಸ್ತಿ ಇದೆ ಅಂತ. ಮತ್ತು ನಮ್ಮಲ್ಲಿ ಹುಳ ಹುಟ್ಟೆಗಳು ಎಲ್ಲ ಇದ್ದಾವೆ ತೋಟದಲ್ಲಿ, ಎರೆಹುಳು ಚೆನ್ನಾಗಿದೆ. ಸೊ ಈ ಥರ ಪೂರಕವಾದ ವಾತಾವರಣ ಸೃಷ್ಟಿಯಾಗಿದೆ. ಇವಾಗ ಇರುವೆಗಳು ಎಲ್ಲ ಹುಳುವ ಹುಟ್ಟೆಗಳೆಲ್ಲ ಇರಬೇಕು. ಇವಾಗ ಸಕ್ಕರೆ ಅಂಶ ಹೊರಗಾಗ್ತವೆ ಬೇರಿಂದ ಮರಗಳು ಗಿಡಗಳು, ಅವು ಸಕ್ಕರೆ ಅಂಶ ಆಚೆ ಹಾಕಿದ್ಮೇಲೆ ಏನಾಗ್ತದೆ, ಇರುವೆಗಳೆಲ್ಲ ಹೋಗ್ಬಿಟ್ಟು ಆ ಸಕ್ಕರೆ ಅಂಶನ ತಿನ್ಕೊಳ್ಳುತ್ತೆ. ಅದು ತಿನ್ಬಿಟ್ಟು ಬದಲಾಗಿ ಇನ್ಯಾನರ ಪೋಷಕಾಂಶನ ಆ ಗಿಡಕ್ಕೆ ವಾಪಸ್ ಕೊಡುತ್ತೆ. ಸೊ ಅಲ್ಲಿ ಒಂದು ಸಿಂಬಾಯಿಸಿಸ್ ಇದೆ. ಸೊ ಈ ಸಿಂಬಾಯಿಸಿಸ್ ವಾತಾವರಣ ಸೃಷ್ಟಿ ಮಾಡಬೇಕು ಅಂದರೆ ನಾವು ನೈಸರ್ಗಿಕವಾಗಿ ಮಾಡಬೇಕು. ಸೊ ನೈಸರ್ಗಿಕ ಕೃಷಿ ಅಂದರೆ ಏನು, ಕಾಡಿನಲ್ಲಿ ಯಾವ ಥರ ವ್ಯವಸ್ಥೆ ಇದೆ ಅದನ್ನೇ ನಾವು ಅನುಸರಿಸ್ತಾ ಇದ್ದೀವಿ, ಅದೇ ನೈಸರ್ಗಿಕ ಕೃಷಿ. ನಾವು ಇದರೊಳಗೆ ಏನು ಮಾಡಬೇಕು ಅದಕ್ಕಿಂತ ಏನು ಮಾಡಬಾರ್ದು ಅದನ್ನು ಅರಿಯೋದು ಭಾರಿ ಮುಖ್ಯ. ಸೊ ಎಷ್ಟು ಬೇಕೋ ಅಷ್ಟೇ ಮಾತ್ರ ಮಾಡಬೇಕು. ಮತ್ತು ನಾವು ಕಾಂಬಿನೇಷನಲ್ಲಿ ಕೊಡ್ತೀವಿ ಜೀವಾಮೃತ, ಒಂದು ದ್ರವ ಜೀವಾಮೃತ. ದ್ರವ ಜೀವಾಮೃತ ಎಲ್ಲರಿಗೂ ಗೊತ್ತೇ ಇದೆ, 200 ಲೀಟ್ರ್ ನೀರು, 2 ಕೆಜಿ ಹಿಟ್ಟು, 2 ಕೆಜಿ ಬೆಲ್ಲ, 10 ಕೆಜಿ ಸಗಣಿ, 5-10 ಲೀಟ್ರ್ ಗಂಜಲ, 1 ಹಿಡಿ ಮಣ್ಣು. ದ್ರವ ಜೀವಾಮೃತ ಕೊಡ್ತೀವಿ. ಸ್ಪ್ರಿಂಕ್ಲರಿಂದ ಕೊಡೋದ್ರಿಂದ ಏನಾಗ್ತದೆ, ಅದು ಓಕೆ ನಾವೇನಾರ ಸಸಿ ಹಾಕಿದ್ರೆ ಅದಕ್ಕೆ ಅಷ್ಟು ಪರಿಣಾಮಕಾರಿಯಾಗಿರೋದಿಲ್ಲ. ಹಾಗಾಗಿ ನಾವು ದ್ರವ ಜೀವಾಮೃತ ಜೊತೆ ಘನಜೀವಾಮೃತ 3 ತಿಂಗಳಿಗೊಂದ್ಸತಿ ಘನಜೀವಾಮೃತನೂ ಕೊಡ್ತೀವಿ. ಘನಜೀವಾಮೃತ ಅಂದರೆ ಏನು, ಹೇಗೆ ತಯಾರಿಸೋದು ಅಂದರೆ 100 ಕೆಜಿ ಸಗಣಿ, ಹಸಿ ಸಗಣಿ, ಬರೀ ನಾಟಿ ಹಸು ಇದರಲ್ಲಿ ಮಾಡಿದ್ರೆ ನಿಮಗೆ ಅತ್ಯಧಿಕ ಫಲಿತಾಂಶ ಬರುತ್ತೆ. ನಾಟಿ ಹಸು ಸಗಣಿನಲ್ಲೇ ನಾನು ಘನಜೀವಾಮೃತ ಮಾಡ್ತೀನಿ ಅಂದರೆ ಇವತ್ತು ನಾಟಿ ಹಸು ಸಂತತಿ ಭಾರಿ ಕಮ್ಮಿ ಇದೆ, ಅಷ್ಟು ಸಗಣಿ ಸಿಗಲ್ಲ. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮದು ನಾಟಿ ಹಸು ಸಗಣಿ ಜೊತೆ ಸ್ವಲ್ಪ ಮಾಮೂಲಿ ಎಮ್ಮೆ ಸಗಣಿ ಮತ್ತು ಸೀಮೆ ಹಸು ಸಗಣಿನೂ ಬೆರೆಸ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ, ಅದನ್ನು ಪರಿಣಾಮಕಾರಿ ಆಗಿದೆ. ಹಾಗಾಗಿ ನಮ್ಮದು ತೆಂಗಿನ ಇದೆಲ್ಲ ಬೆಂಡ್ ಬರೋದಿಲ್ಲ. 3 ತಿಂಗಳಿಗೆ ಒಂದ್ಸತಿ ಘನಜೀವಾಮೃತನ ಕೊಡ್ತೀವಿ, ವರ್ಷಕ್ಕೆ 4 ಸತಿ. ತೆಂಗಿನ ಮರ ಆದರೆ 4 ಕಡೆ ಹಾಕ್ತೀವಿ ನಾವು. ಒಂದು ತೆಂಗಿನ ಮರಕ್ಕೆ ಒಂದು 5-10 ಕೆಜಿಯಷ್ಟು ಘನಜೀವಾಮೃತ ಕೊಡ್ತೀವಿ. ಒಳ್ಳೆ ಫಲಿತಾಂಶ ಬರುತ್ತದೆ, ಕಾಯಿಗಳು ಬೆಂಡ್ ಬರೋದಿಲ್ಲ. ನಮ್ಮದು ಕೊಬ್ಬರಿ ಎಲ್ಲ ತೂಕ ಹೆಚ್ಚು ಕಮ್ಮಿ 160-195 ಕೆಜಿ ತನಕ ತೂಕ ಬರುತ್ತೆ. ಅದೇ ವಿಶೇಷ, ಸುತ್ತಮುತ್ತ ಎಲ್ಲೂ ಅಷ್ಟು ತೂಕ ಬರೋದಿಲ್ಲ ಕೊಬ್ಬರಿನಲ್ಲಿ. ತೆಂಗು ಅಷ್ಟೇ 630 ಗ್ರಾಮಿಂದ 650 ಗ್ರಾಮ್ ಸರಾಸರಿ. ಸೊ ಅದು ಹೈಯೆಸ್ಟ್ ಈ ರೀಜನ್ಗೆ. ಇಂಡಿವಿಜುವಲ್ ಆಗಿ ತಗೊಂಡ್ರೆ ಕೆಲವು ತೆಂಗು 1 ಕೆಜಿ 300 ಗ್ರಾಮ್ ತನಕ ನಾನು ನೋಡಿದ್ದೀನಿ, ಆದರೆ ಸರಾಸರಿ ಬರೋದು ಒಂದು 650 ಗ್ರಾಮ್ ಬರುತ್ತೆ. ಆ ತೂಕನೂ ಇಲ್ಲಿ ಸುತ್ತಮುತ್ತ ಏರಿಯಾಗೆಲ್ಲ ಅತ್ಯಧಿಕ ತೂಕ. ಒಳ್ಳೆ ಫಲಿತಾಂಶ ಇದೆ. ನಮ್ಮ ಮಾರನಾಯಕನಹಳ್ಳಿ ತೋಟದಲ್ಲೂ ಇದೇ ತರ ಕಾಯಿ, ಅಲ್ಲಿ ಹೇಮಾವತಿ ನದಿ ನೀರಿರೋದ್ರಿಂದ ಇದಕ್ಕಿಂತ ತೂಕ ಜಾಸ್ತಿ ಬರುತ್ತೆ ಅಲ್ಲಿ. ಅಲ್ಲಿ ಸುತ್ತಮುತ್ತ ಎಲ್ಲರಿಗೂ ನದಿ ನೀರೇ, ಆದರೆ ನಾವು ಜೀವಾಮೃತ ಬಳಸೋದ್ರಿಂದ ನಮ್ಮದು ತೆಂಗಿನಕಾಯಿ ಅಥವಾ ಕೊಬ್ಬರಿ ಎಳ್ನೀರು ಏನೇ ಆಗಿರಲಿ ಅತ್ಯಧಿಕ ಇಳುವರಿ ಬರ್ತದೆ ಮತ್ತು ತೂಕ. ಘನಜೀವಾಮೃತವನ್ನು ಹೇಗೆ ಮಾಡೋದು ಅದರ ಬಗ್ಗೆ ಒಂಚೂರು ವಿವರವಾಗಿ ಹೇಳಿ. ಘನಜೀವಾಮೃತನ ನಾವು 100 ಕೆಜಿ ಸಗಣಿ ತಗೋಬೇಕು, 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, ಅಂದರೆ ಯಾವುದು ಚೀಪಾಗಿರುತ್ತೋ ಮಾರ್ಕೆಟ್ನಲ್ಲಿ ಅಥವಾ ನಿಮ್ಮ ಹತ್ರನೇ ಇದ್ರೆ ಹುರುಳಿ ಹಿಟ್ಟು, ತಡ್ನಿ ಹಿಟ್ಟು, ಅಲಸಂದೆ ಹಿಟ್ಟು, ಯಾವ್ದಾರ ಯಾವುದು ಚೀಪಾಗಿರುತ್ತೋ ಅದನ್ನು ತಗೊಂಡು ಮಾಡ್ಬೋದು. ಅಲಸಂದೆ ಹಿಟ್ಟು ಬಳಸಿದ್ರೆ ಬೆಸ್ಟ್ ಎಫೆಕ್ಟ್ ಇರ್ತದೆ, ಪರಿಣಾಮಕಾರಿಯಾಗಿರುತ್ತೆ. ಯಾಕಂದರೆ ಅದರೊಳಗೆ ಸಾರಜನಕ ಅಂಶ, ನೈಟ್ರೋಜನ್ ಅಂಶ ಜಾಸ್ತಿ ಇರುತ್ತೆ ಅಲಸಂದೆನಲ್ಲಿ. ಇಲ್ಲದ್ರೆ ಹುರುಳಿ ಹಾಕಿದ್ರು ಏನು ತೊಂದರೆ ಇಲ್ಲ, ಹುರುಳಿನೇ ಚೀಪು. ಕಪ್ಪು ಸಾವಯವ ಬೆಲ್ಲ ಬೆಳೆಸಿದ್ರೆ ಒಳ್ಳೆ ಫಲಿತಾಂಶ ಬರುತ್ತೆ, ಆದರೆ ಇವಾಗೆಲ್ಲ ಸಿಗೋದಿಲ್ಲ. ಸಿಗಾ ಬೆಲ್ಲನೇ ಹಾಕ್ಬೋದು, ಕಬ್ಬೆಲ್ಲ ಗಂಜ್ಲ ಅದು ಹದದ ತಕ್ಕಂಗೆ ಅದನ್ನು ಬೆರೆಸ್ಕೊಳಂಗಿರ್ಬೇಕು. ತೀರಾ ದ್ರವನೂ ಆಗಬಾರ್ದು, ಸ್ವಲ್ಪ ಸಾಲಿಡ್ ಥರನೇ ಇರಬೇಕು. ಬೇಕಾದಷ್ಟು ಗಂಜ್ಲ ಉಪಯೋಗಿಸ್ಬೇಕು. ಆಮೇಲೆ ಒಂದು ಹಿಡಿ ಮಣ್ಣು, ಒಂದು ಬದದಿಂದ ಒಂದು ಹಿಡಿ ಮಣ್ಣು ಹಾಕ್ಬಿಟ್ಟು ಇದನ್ನೆಲ್ಲ ಬೆರೆಸ್ಬೇಕು. ಬೆರೆಸ್ಬಿಟ್ಟು ಏನು ಮಾಡಬೇಕು, ನಾವು ನೆರಳು ಬಿಸಿಲೂ ಬೀಳಬಾರ್ದು, ಮಳೆನೂ ಬೀಳಬಾರ್ದು ಅಂಥ ಜಾಗದಲ್ಲಿ ಅದನ್ನು ಗುಪ್ಪೆ ಮಾಡಿ ಇಡಬೇಕು. ನಾವು 3 ದಿವಸ ಬಿಟ್ಟ ಮೇಲೆ ಅದು ತಯಾರಾಗಿರ್ತದೆ. ಸೊ ಏನಾಗ್ತಿದೆ, ಪಳೇಕರ್ ಅವರು ಹೇಳ್ದಂಗೆ ಜೀವಾಣುಗಳ ಸಂಖ್ಯೆ 20 ನಿಮಿಷಕ್ಕೆ ಒಂದ್ಸತಿ ಅದು ದ್ವಿಗುಣ ಆಗ್ತಾ ಹೋಗ್ತದೆ, ಡಬಲ್ ಆಗ್ತಾ ಹೋಗ್ತದೆ. ಸೊ ಅದೇನಾಗ್ತದೆ, 3 ದಿವಸ ಆದಮೇಲೆ ಅದ್ರ ಸಂಖ್ಯೆ ತುಂಬ ಜಾಸ್ತಿ ಇರ್ತದೆ. ಸೊ ಆವಾಗ ನೀವು ಹಸಿ ಇದನ್ನೇ ನೀವು ತಗೊಂಡು ನೇರ ನೀವು ಗಿಡಗಳಿಗೆ ಕೊಡ್ಬೋದು. ಸೊ ಗಿಡಗಳಿಗೆ ಹೇಗೆ ಕೊಡಬೇಕು, ತೀರ ತಗೊಂಡು ಹೋಗಿ ಬುಡಕ್ ಹಾಕೋದಲ್ಲ. ತೆಂಗಿನ ಮರ ಆದರೆ ಅದ್ರ ಗರಿಗಳು ಎಷ್ಟು ಅಗಲ ಹರಡಿರ್ತದೋ, ಇವಾಗ 10 ಅಡಿ ದೂರದಲ್ಲಿ ಅದ್ರ ಗರಿ ತುದಿ ಅಂದರೆ ಅಲ್ಲಿಗೆ ಹಾಕಬೇಕು. ಯಾಕಂದರೆ ರೋಮ ಬೇರುಗಳೆಲ್ಲ ಅಲ್ಲೇ ಇರೋದು, ರೋಮ ಬೇರುಗಳು ಎಲ್ಲಿರ್ತದೆ ಅಲ್ಲಿಗೆ ನೀವು ತಗೊಂಡೋಗ್ಬಿಟ್ಟು ಹಾಕಿದ್ರೆ ನಿಮಗೆ ಒಳ್ಳೆ ಫಲಿತಾಂಶ ಬರುತ್ತೆ. ಮತ್ತು ಘನಜೀವಾಮೃತ ಅಂದರೆ ಸುಮ್ಮನೆ ತಗೊಂಡೋಗಿ ಮಣ್ಣು ಮೇಲೆ ಬಿಸಾಕೋದಲ್ಲ, ನಾವು ಮಣ್ಣು ಮೇಲೆ ಬಿಸಾಕು ನೋಡಿದ್ದೀವಿ, ಆಮೇಲೆ ಮುಚ್ಚಿಗೆ ಕೆಳಗಡೆ ಇಟ್ಟು ನೋಡಿದ್ದೀವಿ, 1-3 ಇಂಚು ಮಣ್ಣು ತೆಗೆದ್ಬಿಟ್ಟು ಘನಜೀವಾಮೃತ ಹಾಕ್ಬಿಟ್ಟು ಆಮೇಲೆ ಮಣ್ಣು ಮುಚ್ಚಿಬಿಡೋದು, ಆ ಇದನ್ನು ನೋಡಿದ್ದೀವಿ. ಸೊ ಇದನ್ನೆಲ್ಲ ಹೋಲಿಸಿದ್ರೆ ಯಾವಾಗ ನೀವು ಮಣ್ಣು ಒಳಗೆ ಕೊಡ್ತೀರಾ, ಮಣ್ಣು ಒಳಗಡೆ ಹಾಕ್ಬಿಟ್ಟು 1-3 ಇಂಚು ಜಾಸ್ತಿ ತೆಗಿಯೋಕೆ ಹೋಗ್ಬಾರ್ದು, ಬರೀ 1 ಗುದ್ಲಿ 2 ಗುದ್ಲಿ ಮಣ್ಣು ಅಷ್ಟೇ ತೆಗೆದ್ಬಿಟ್ಟು 3 ಇಂಚ್ ಮಣ್ಣು ಒಳಗೆ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಟ್ಟಾಗ ನಿಮಗೆ ಅತಿ ಉತ್ತಮವಾದ ಫಲಿತಾಂಶ ಬರುತ್ತೆ. ನಾವು ಕೆನೋಪಿ ಎಜ್ನಲ್ಲಿ ಮಾತ್ರ ಕೊಡಬೇಕು, ಅಥವಾ ನಾವು ಮಧ್ಯಾಹ್ನ 12 ಗಂಟೆ ನೆರಳು ಬರ್ತದಲ್ಲ ಗರಿಗಳ ನೆರಳು ತುದಿ, ಅಲ್ಲಿ ಕೊಟ್ಟರೆ ನಿಮಗೆ ಬೆಸ್ಟ್ ಫಲಿತಾಂಶ ಬರುತ್ತದೆ. ಯಾಕಂದರೆ ಎಲ್ಲ ರೋಮ ಬೇರುಗಳು ಅಲ್ಲೇ ಇರೋದು, ಅಥವಾ ಇಂಗ್ಲೀಷ್ನಲ್ಲಿ ಅದಕ್ಕೆ ಹೇರ್ ರೂಟ್ಸ್ ಅಂತ ಹೇಳ್ತಾರೆ. ಸೊ ಹೇರ್ ರೂಟ್ಸ್ ಏನು ಮಾಡ್ತವೆ, ಅವು ಪೋಷಕಾಂಶನ ಹೇಳ್ಕೊಳ್ತವೆ. ಬೇರುಗಳು ಬಾಯಿ, ಅವು ನಾವು ಅದು ತೀದ ಹೋಗಿ ಬುಡಕ್ ಹಾಕಿದ್ರೆ ಅದು ಕಾಲು. ಸೊ ನಾವು ಯಾವತ್ತೂ ಆಹಾರನ ಬಾಯಿ ಹತ್ರ ಕೊಡಬೇಕು. ಸೊ ಅದು ನಾವು ಪ್ರಾಕ್ಟಿಕಲ್ ಆಗಿ ನೋಡಿದ್ದೀವಿ, ಅದರದು ಎಫೆಕ್ಟು ನಮಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಈ ಘನಜೀವಾಮೃತ ಮಾಡುವಾಗ ಅದನ್ನು ಮಿಶ್ರಣ ಮಾಡಬೇಕಾ ಹೇಗೆ, ಅಥವಾ ಸುಮ್ಮನೆ ಹಂಗೆ ಹಾಕಿ ಇಟ್ಬಿಡೋದಾ? ಎಲ್ಲ ಬೆರೆಸ್ಬೇಕು, ಸಗಣಿ ಗಂಜ್ಲ ದ್ವಿದಳ ಧಾನ್ಯದ ಹಿಟ್ಟು ಮತ್ತು ಬೆಲ್ಲ, ಬೆಲ್ಲನ ಸ್ವಲ್ಪ ಪುಡಿ ಮಾಡಬೇಕು, ಎಲ್ಲನೂ ಬೆರೆಸ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಆಳ್ಕೆಯಲ್ಲಿ ತುಳಿಸ್ಬೇಕು. ನೀವು ತುಳಿರಿ, ತುಳಿದ್ಬಿಟ್ಟು ಆಮೇಲೆ 3 ದಿವಸ ಬಿಡಬೇಕು. 4-5 ದಿವಸದಿಂದ ನೀವು ಅಪ್ಲೈ ಮಾಡ್ಬೋದು, ಇಟ್ಕೋಬೋದು. ಒಂದು 10-15 ದಿವಸ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ, ಆದಷ್ಟು ಬೇಗ ಕೊಟ್ಟರೆ ಪರಿಣಾಮಕಾರಿ ಆಗಿರುತ್ತೆ. ಸಾಕಷ್ಟು ತ್ಯಾಜ್ಯ ಸಿಗುತ್ತೆ. ತೆಂಗಿನ ತೋಟ ಅಂತ ಹೇಳಿದ್ರೆ ಗರಿ ಸಿಗುತ್ತೆ, ಮೊಟ್ಟೆ ಸಿಗುತ್ತೆ, ಕುರಂಬಾಳೆ ಸಿಗುತ್ತೆ, ಇದನ್ನೆಲ್ಲ ಹೇಗೆ ಸದ್ಬಳಕೆ ಮಾಡ್ತೀರಿ? ಸೊ ನಾವೇನ್ ಮಾಡ್ತೀವಿ, ಈಗ ನೈಸರ್ಗಿಕ ಕೃಷಿ ಮಾಡ್ಬೇಕಾರೆ ಒಣ ಮುಚ್ಚಿಗೆ ಇದೆ, ಜೈವಿಕ ಮುಚ್ಚಿಗೆ ಇದೆ. ಸೊ ಒಣ ಮುಚ್ಚಿಗೆನೂ ಮುಖ್ಯ, ಜೈವಿಕ ಮುಚ್ಚಿಗೆನೂ ಮುಖ್ಯ. ಸೊ ಈ ಒಣ ಮುಚ್ಚಿಗೆಯಿಂದನೇ ಈ ಹ್ಯೂಮಸ್ಸು ಅಥವಾ ಜೀವನ ದ್ರವ್ಯ ತಯಾರಾಗೋದು ಈ ಒಣ ಮುಚ್ಚಿಗೆಯಿಂದನೇ. ಸೊ ನಾವೇನು ಮಾಡ್ತೀವಿ, ಬಿದ್ದಂಥ ತೆಂಗಿನ ಗರಿ ಆಗಲಿ, ಅಡಿಕೆ ಒಣಗಿದ ಎಲೆಗಳಾಗಲಿ, ರಂಬೆ ಕೊಂಬೆಗಳು, ಸೊ ಅವನ್ನೆಲ್ಲ ನಾವೇನು ಮಾಡ್ತೀವಿ, ಮರದ ಬುಡಕ್ಕೆ ಹಾಕ್ಬಿಡ್ತೀವಿ. ಯಾವುದೇ ಮರ ಇರಲಿ, ಕಾಫಿ ಗಿಡ ಇದ್ದರೆ ಕಾಫಿ ಗಿಡಕ್ಕೆ ಹಾಕ್ತೀವಿ, ತೆಂಗಿನ ಮರ ಅಂದರೆ ತೆಂಗಿನ ಮರದ ಬುಡಕ್ಕೆ ಹಾಕ್ತೀವಿ. ಸೊ ಅದು ಏನಾಗ್ತದೆ, ಆ ಮರದ ಕೆಳಗಡೆ ವಿಘಟನೆ ಆಗೋಕ್ಕೆ ಶುರು ಆಗುತ್ತೆ. ಅದ್ರ ಮೇಲೆ ಯಾವಾಗ ನಾವು ಜೀವಾಮೃತ ಹಾಕಿದಾಗ, ಜೀವಾಮೃತ ಏನು, ಜೀವಾಣುಗಳ ಆಗರ. ಪಾಳೇಕರ್ ಹೇಳ್ದಂಗೆ ನಾಟಿ ಹಸು ಸಗಣಿನಲ್ಲಿ 1 ಗ್ರಾಮ್ ಸಗಣಿನಲ್ಲಿ 300-500 ಕೋಟಿ ಜೀವಾಣುಗಳಿದೆ. ಸೊ ಇದರಲ್ಲಿ ನೈಟ್ರೋಜನ್ ಫಿಕ್ಸಿಂಗು, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಎಲ್ಲನೂ ಇದೆ. ಸೊ ಯಾವಾಗ ಇದ್ರ ಮೇಲೆ ಒಣ ಮುಚ್ಚಿಗೆ ಮೇಲೆ ಹಾಕ್ತೀವೋ ಆವಾಗ ಏನಾಗ್ತದೆ, ಜೀವಾಣುಗಳು ಆ ವಿಘಟನೆ ಕ್ರಿಯೆನ ವೇಗಗೊಳಿಸುತ್ತೆ. ಸೊ ವೇಗವಾಗಿ ವಿಘಟನೆ ಆಗಿಬಿಟ್ಟು ಅದು ಜೀವನ ದ್ರವ್ಯ ಅಂದರೆ ಹ್ಯೂಮಸ್ ಫಾರ್ಮ್ ಆಗೋಕ್ಕೆ ಶುರು ಆಗುತ್ತೆ. ಹ್ಯೂಮಸ್ ಫಾರ್ಮ್ ಆಗೋದು ಯಾವಾಗ ಈ ಒಣ ಮುಚ್ಚಿಗೆ ಮಾಡಿಬಿಟ್ಟು ವಿಘಟನೆ ಆದಾಗೆ ಹ್ಯೂಮಸ್ ಫಾರ್ಮ್ ಆಗೋದು. ಅಥವಾ ಜೈವಿಕ ಮುಚ್ಚಿಗೆ ಮಾಡಿ ಅಲಸಂದೇನೋ ಹುರುಳಿನೋ ಏನೋ ಬಳ್ಳಿ ಗಿಡಗಳನ್ನೆಲ್ಲ ಕೆಳಗಡೆ ಬೆಳೆಸಿಬಿಟ್ಟು ಯಾವಾಗ ಅದು ಆಯಸ್ಸು ಕಳೆದ ಮೇಲೆ ಅದು ಸಾಯ್ತವೆ, ಅವೆಲ್ಲ ಅದ್ರ ಎಲೆ ಎಲ್ಲ ಬಿದ್ದುಬಿಟ್ಟು ಅಲ್ಲೇ ವಿಘಟನೆ ಆಗಿ ಅದು ಹ್ಯೂಮಸ್ ಫಾರ್ಮ್ ಆಗುತ್ತೆ. ಸೊ ನೈಸರ್ಗಿಕ ಕೃಷಿನಲ್ಲಿ ಹ್ಯೂಮಸ್ ಫಾರ್ಮೇಷನ್ನು ತುಂಬ ಮುಖ್ಯ. ಸೊ ಇದರೊಳಗೆ ಬರೀ ಜೀವಾಮೃತ ಅಲ್ಲ ಮುಖ್ಯ, ಜೀವಾಮೃತದ ಜೊತೆಗೆ ಮುಚ್ಚಿಗೆನೂ ತುಂಬ ಮುಖ್ಯ. ಸೊ ಒಣ ಮುಚ್ಚಿಗೆ ನಾವು ಯಾವುದನ್ನು ಒಂದು ಕಡ್ಡಿ ಕೂಡ ಹೊರಗಡೆ ಹಾಕಲ್ಲ, ಬೆಂಕಿನೂ ಹಾಕಲ್ಲ ನಾವು. ಸೊ ಇವಾಗ ಕಬ್ಬನ್ನು ತೆರಗು ಏನೇ ಇರಲಿ ಅದನ್ನು ಬೆಂಕಿ ಹಾಕೋಬದಲು ಈ ಥರ ಒಣ ಮುಚ್ಚಿಗೆ ಮಾಡಿದ್ರೆ ಅದೇ ವಿಘಟನೆ ಆಗಿಬಿಟ್ಟು ಗೊಬ್ಬರ ಆಗ್ತದೆ. ಮತ್ತು ನಮ್ಮ ಎರೆಹುಳುಗಳು ಮೇಲೆ ಬರೋದು ಯಾವಾಗ, ಯಾವಾಗ ಆಕ್ಟಿವ್ ಆಗ್ತವೆ, ಮಳೆಗಾಲದಲ್ಲಿ ತುಂಬ ಆಕ್ಟಿವ್ ಆಗ್ತದೆ. ಯಾವಾಗ ಅಲ್ಲಿ ಮೇಲ್ಗಡೆ ಭೂಮಿನ ಉಳುಮೆ ಮಾಡಿರಲ್ವೋ, ಯಾವಾಗ ಮುಚ್ಚಿಗೆ ಇರುತ್ತೋ, ಎರೆಹುಳುಗಳು ಮೇಲ್ಗಡೆ ಬರಬೇಕಂದ್ರೆ ಕತ್ಲೆ ಇರಬೇಕು, ಅದರದ್ದು ಟೆಂಪರೇಚರು 24-32 degrees ತನಕ ಇರಬೇಕು, ಈ ಥರ ಏನೇನೋ ಇದಿದೆ. ಯಾವಾಗ ಮುಚ್ಚಿಗೆ ಮಾಡ್ತೀವೋ ಈ ಕಂಡೀಷನ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಮೀಟ್ ಆಗ್ತದೆ. ಸೊ ಆವಾಗ ಏನಾಗ್ತದೆ, ಎರೆಹುಳುಗಳು ಕೆಳಗಡೆಯಿಂದ ಮೇಲ್ಗಡೆ ಬರ್ತವೆ, ಬರ್ಬೇಕಾದ್ರೆ ಏನು ಮಾಡ್ತವೆ, ಎಲ್ಲ ಮಣ್ಣು ತಿನ್ಕೊಂಡು ಬಂದ್ಬಿಟ್ಟು ಮೇಲ್ಗಡೆ ಆದರೂ ಇಕ್ಕೆನ ಇಟ್ಬಿಟ್ಟು ಹೋಗ್ತದೆ. ಎರೆಹುಳು ಇಕ್ಕೆನು ಭಾರಿ ವಿಶೇಷತೆ, ಅದರೊಳಗೆ ಎಲ್ಲ ಥರದ ಪೋಷಕಾಂಶನೂ ಇದೆ ಎರೆಹುಳು ಇಕ್ಕೆನಲ್ಲಿ. ಮತ್ತು ಅದು ಎಷ್ಟೇ ಜೋರು ಮಳೆ ಬಂದ್ರೂ ಅದು ಹರಿದು ಹೋಗೋದಿಲ್ಲ. ಯಾವಾಗ ನಾವು ಮುಚ್ಚಿಗೆ ಮಾಡ್ತೀವೋ, ನೈಸರ್ಗಿಕ ಕೃಷಿ ಮಾಡ್ತೀವೋ, 1 ಲಕ್ಷದಿಂದ 2 ಲಕ್ಷ ಎರೆಹುಳುಗಳು ಒಂದೇ ಎಕರೆ ಭೂಮಿನಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತವೆ. ಎಷ್ಟೇ ಜೋರು ಮಳೆ ಬಂದ್ರೂ ಆ ಮಳೆ ನೀರೆಲ್ಲ ಏನಾಗ್ತದೆ, ಹೋಗ್ಬಿಟ್ಟು ನಮ್ಮ ಅಂತರ್ಜಲಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಲ್ಲಿ ಆಟೋಮೆಟಿಕ್ ಆಗಿ ಆಗ್ತದೆ. ಈ ನೈಸರ್ಗಿಕ ಕೃಷಿಯಲ್ಲಿ ಒಂದು ಸಮಸ್ಯೆ ಏನು ಅಂತ ಅಂದ್ರೆ, ಉಳುಮೆಯನ್ನ ಮಾಡೋದಿಲ್ಲ ಮತ್ತೆ ಕಳೆಯ ನಿಯಂತ್ರಣವನ್ನು ಮಾಡೋದಿಲ್ಲ. ಇದು ಕೊಯ್ಲು ಕಟಾವು ಇಂತಹ ಸಂದರ್ಭದಲ್ಲಿ ಸಮಸ್ಯೆ ಆಗೋದಿಲ್ವಾ? ಕಳೆಗಳನ್ನ ನಾವು ನಿಯಂತ್ರಣ ಮಾಡ್ತೀವಿ. ನೈಸರ್ಗಿಕ ಕೃಷಿ ಶುರು ಮಾಡಿದಾಗ, ತೋಟಗಾರಿಕೆ ಬೆಳೆ ಶುರು ಮಾಡಿದಾಗ ಏನಾಗ್ತದೆ, ಜಾಸ್ತಿ ಬಿಸಿಲು ಭೂಮಿಗೆ ಬೀಳೋದ್ರಿಂದ ನಾವು ಮತ್ತೆ ಜೀವಾಮೃತನೂ ಹಾಕ್ತಾ ಇರ್ತೀವಿ. ಸೊ ಗೊಬ್ಬರನೂ ಸಿಗ್ತದೆ ಸಮೃದ್ಧಿಯಾಗಿ, ಬಿಸಿಲೂ ಬೀಳ್ತದೆ, ಆವಾಗ ಕಳೆಗಳು ಸಮೃದ್ಧಿಯಾಗಿ ಬೆಳೀತವೆ ಶುರುನಲ್ಲಿ. ಆದರೆ ಕಾಲಕ್ರಮೇಣ ಏನಾಗ್ತದೆ, ತೋಟ ಬೆಳೆದಂಗೆ ನಮ್ದು ಅಡಿಕೆ ಗಿಡ ತೆಂಗಿನ ಗಿಡ ಎಲ್ಲ ಮೇಲಕ್ಕೆ ಹೋದ ಮೇಲೆ ಅದ್ರ ನೆರಳು ಬೀಳೋದ್ರಿಂದ ಅಷ್ಟು ಕಳೆ ಬರೋದಿಲ್ಲ. ಸೊ ನಾವು ಇನ್ನೊಂದು ಏನಂದರೆ, ಎಲ್ಲ ಕಳೆನೂ ನಾವು ಇದು ಮಾಡೋದಲ್ಲ. ಇವಾಗ ಈ ರೋಜಾ ಗಿಡಗಳು ಬಂದ್ಬಿಡ್ತವೆ, ಅವು ನಮಗೆ ತೊಂದರೆ ಕೊಡ್ತವೆ, ಕಾಲಿಗೆಲ್ಲ ಇದಾದರೆ ನಮಗೆ ಗಾಯ ಆಗ್ತದೆ, ಕುಯ್ತದೆ ನಮ್ಮ ಕಾಲನ್ನ. ಅಂಥ ಇದನ್ನೆಲ್ಲ ನಾವು ತೆಗಿಬೇಕಾಗ್ತದೆ, ನಿಯಂತ್ರಣ ಮಾಡಬೇಕಾಗ್ತದೆ. ಮತ್ತು ನಮ್ಮ ಬೆಳೆಗೆ ಏನಾರ ತೊಂದರೆ ಕೊಡ್ತಾ ಇದ್ರೆ ಅವನ್ನೆಲ್ಲ ನಾವು ಸಸಿ ಇದ್ದಾಗ ಕ್ಲೀನ್ ಮಾಡಬೇಕಾಗ್ತದೆ. ಆದರೆ ಕೆಲವು ಕಳೆಗಳು ನಮ್ಗೆ ತೊಂದರೆ ಕೊಡೋದಿಲ್ಲ, ಅದ್ರ ಪಾಡಗ ಅವು ಇರ್ತವೆ, ನಮ್ಮ ಬೆಳೆಗಳಿಗೂ ತೊಂದರೆ ಕೊಡೋಲ್ಲ, ಅಂಥದನ್ನ ಬಿಟ್ಕೋಬೋದು. ಕಳೆಯನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ತೀನಿ, ನಾನು ಕಳೆಗಳನ್ನ ಹೋಗಿಸ್ತೀನಿ ಅನ್ನೋದು ಅದು ಮೂರ್ಖತನ ಅದು. ಯಾಕಂದರೆ ಅವೆಲ್ಲ ಭೂಮಿ ತಾಯಿ ಸ್ವಂತ ಮಕ್ಕಳು, ಅವನ್ನ ಯಾವತ್ತಿದ್ರು ನಾವು ತೆಗೆದುಹಾಕೋಕ್ಕಾಗೋದಿಲ್ಲ. ಆದರೆ ನೈಸರ್ಗಿಕ ಕೃಷಿನಲ್ಲಿ ಈ ಥರ ಕೆಮಿಕಲ್ ಫಾರ್ಮಿಂಗ್ನಲ್ಲಿ ನಮಗೆ ಕಳೆ ತೆಗೆಯುವಂಥ ಖರ್ಚು, ಅಷ್ಟು ಖರ್ಚು ನಮ್ಮ ಇದರೊಳಗೆ ಬರೋದಿಲ್ಲ. ಈಗ ನಿಮ್ಮ ತೋಟದಲ್ಲಿ ಸಾಕಷ್ಟು ಹ್ಯೂಮಸ್ ಇರೋದ್ರಿಂದ ನೀರಿನ ನಿರ್ವಹಣೆಯೂ ಕೂಡ ಬಹಳ ಸುಲಭ ಅಂತ ಅನ್ಸುತ್ತೆ. ನಮ್ಮಲ್ಲಿ ಏನಾಗ್ತದೆ, ಬೇಸಿಗೆ ಕಾಲದಲ್ಲಿ ನಾವು ತಿಂಗಳಿಗೆ 2 ಸತಿ ನಾವು ನೀರು ಕೊಡೋದು, ಮಳೆಗಾಲದಲ್ಲಿ ಹೆಚ್ಚು ಕಮ್ಮಿ 1-15 ದಿವಸಕ್ಕೆ 1 ದಿವಸ ಮಳೆ ಬಂದರೆ ನಮಗೆ ಸಾಕು. ತೀರಾ ಬರದ ಪರಿಸ್ಥಿತಿ ಬಂದ್ಬಿಟ್ಟು 2 ತಿಂಗಳಿಗೆ 1 ದಿವಸನೂ ಮಳೆ ಬರದೇ ಇದ್ದಾಗ ನಾವು ಕೊಡಬೇಕಾಗ್ತದೆ ನೀರು. ನೈಸರ್ಗಿಕ ಕೃಷಿ ಸುಲಭವಾ? ಖಂಡಿತ ಸುಲಭ, ಯಾರು ಬೇಕಾದ್ರೂ ಮಾಡ್ಬೋದು, ಖರ್ಚು ಕಮ್ಮಿ. ಮತ್ತು ಎಲ್ಲ ನಾಟಿ ಬೀಜ, ಇದರೊಳಗೆ ಹೈಬ್ರಿಡ್ ಬೀಜ ಪ್ರಶ್ನೆ ಬರಲ್ಲ, ಕುಲಾಂತರಿ ಬೀಜದ್ದು ಪ್ರಶ್ನೆ ಬರಲ್ಲ. ಈ ಹೈಬ್ರಿಡ್ ಬೀಜಗಳನ್ನ ತೀರಾ ನಾವೇನೋ ಬೆಳೀತಾ ಇರ್ತೀವಿ, ಟೊಮೆಟೊ ಬೆಳಿತೀವಿ, ನಾಟಿ ಬೀಜ ಸಿಗದೇ ಇಲ್ಲ ಅಂದರೆ ಆವಾಗ ಹೈಬ್ರಿಡ್ ಬೀಜ ಉಪಯೋಗಿಸ್ಬೋದು, ಏನು ತೊಂದರೆ ಇಲ್ಲ. ಇಲ್ಲದೇ ಇದ್ರೆ ನಾವು ನಾಟಿ ಬೀಜನೇ, ಇವಾಗ ತೆಂಗಿನ ಮರ ಆಗಲಿ, ಅಡಿಕೆ ಗಿಡ ಆಗಲಿ, ಕಾಫಿ ಗಿಡ ಆಗಲಿ, ಅರಿಶಿನ ಆಗಲಿ, ನಿಂಬೆ ಆಗಲಿ, ಯಾವುದೇ ಆಗಲಿ, ನಾವೆಲ್ಲ ನಾಟಿನೇ ಉಪಯೋಗಿಸೋದು. ಸೊ ನಾಟಿ ಗಿಡ ಆದರೆ ಜಾಸ್ತಿ ಪರಿಣಾಮಕಾರಿಯಾಗಿರುತ್ತೆ ನಾಟಿ ಬೀಜಗಳು, ಅವಕ್ಕೆ ರೋಗಗಳು ಕಮ್ಮಿ. ಯಾವಾಗ ಅದು ಹೈಬ್ರಿಡ್ ಆಗ್ತದೆ ಸ್ವಲ್ಪ ರೋಗಗಳು ಜಾಸ್ತಿ ಬರ್ತದೆ. ಹಂಗಾಗಿ ನೈಸರ್ಗಿಕ ಕೃಷಿನಲ್ಲಿ ಬೀಜದಿಂದ ಹಿಡಿದು ನೀರಿನ ನಿರ್ವಹಣೆಯಿಂದ ಹಿಡಿದು ಆಳಿನ ಖರ್ಚು ಎಲ್ಲನೂ ಕಮ್ಮಿ. ನೈಸರ್ಗಿಕ ಕೃಷಿಯನ್ನು ಅಳವಡಿಕೆ ಮಾಡಿಕೊಂಡು ಇದರಲ್ಲಿ ಯಶಸ್ಸನ್ನು ಸಾಧಿಸಿದಿರಿ, ಒಳ್ಳೆಯ ಇಳುವರಿ ಬರ್ತಾ ಇದೆ, ಫಸಲು ಬರ್ತಾ ಇದೆ, ಆರ್ಥಿಕವಾಗಿಯೂ ಕೂಡ ಒಂದಷ್ಟು ಭದ್ರತೆ ನಿಮಗೆ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಇತರೆ ಕೃಷಿಕರು ನಿಮ್ಮ ತೋಟವನ್ನು ನೋಡಬೇಕು ಅಂತ ಹೇಳಿದರೆ ಹೇಗೆ ಬರುವಂಥದ್ದು, ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ? ಅದೇ ನಂದು ಮೊಬೈಲ್ ನಂಬರ್ ಇದೆ, 9845073953. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು. 9845073953. ಒಳ್ಳೆಯದು ಹರ್ಷವರ್ಧನ್ ಅವರೇ, ಇದುವರೆಗೆ ನೈಸರ್ಗಿಕ ಕೃಷಿಯಲ್ಲಿನ ನಿಮ್ಮ ಅನುಭವಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಿಮಗೆ ನಮಸ್ಕಾರ, ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡೋದಕ್ಕೆ, ಮತ್ತು ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ಮತ್ತು ಧನ್ಯವಾದಗಳು. ಇದುವರೆಗೂ ನೈಸರ್ಗಿಕ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಎ ಚೋಳಿನಹಳ್ಳಿಯ ಪ್ರಗತಿಪರ ಕೃಷಿಕ ಸಿಎಫ್ ಹರ್ಷವರ್ಧನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಪ್ರಸಾರವಾಯಿತು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ